ಶಿಕ್ಷಣ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಬೆಂಗಳೂರು ಸಮೀಪ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕಾಗಿ ವರದಿ ಸಿದ್ದಪಡಿಸಲು ಸಲಹಾ ಸಂಸ್ಥೆ ಆಯ್ಕೆಗೆ ಟೆಂಡರ್ ಆಹ್ವಾನ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ, ಆಡಳಿತ ಯಂತ್ರ ಸಂಪೂರ್ಣ ಕುಸಿತ, ಬಿವ ವಿಜಯೇಂದ್ರ ಆರೋಪ. ಅಧಿಕಾರ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ರಾಜ್ಯಕ್ಕೆ ಉನ್ನತ ಸ್ಥಾನ, ಸಚಿವ ಎಚ್ ಕೆ ಪಾಟೀಲ್. ಮತ್ತು ಅವಘಡ ಸಂದರ್ಭಗಳಲ್ಲಿ ನೆರವಾಗುವ ಅಪಘಾತ ತುರ್ತು ಸ್ಪಂದನಾ ವಾಹನ ವ್ಯವಸ್ಥೆಗೆ ಬೆಂಗಳೂರಿನಲ್ಲಿ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ. ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ. ಇದು ಆಕಾಶವಾಣಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕೊಂಡೇನಹಳ್ಳಿ ಗ್ರಾಮದ ರೈತರಾದ ಗುರು ಬಸವರಾಜ್ ಎಚ್ಎಂ ಅವರೊಂದಿಗೆ ಸಂದರ್ಶನ ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೊಂಡನಹಳ್ಳಿ ಗ್ರಾಮದ ರೈತರು, ಜೊತೆಗೆ ಇವರು ಉಪನ್ಯಾಸಕರಾಗಿ ಸಹಿತ ಕೆಲಸ ಮಾಡಿಕೊಂಡು ಕೃಷಿಯನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಇವರ ಹೆಸರು ಬಂದು ಗುರು ಬಸವರಾಜ್ ಅಂತೇಳಿ. ಅವರನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸೋಣ. ನಮಸ್ಕಾರ ಗುರು ಬಸವರಾಜ್ ಅವರೇ. ನಮಸ್ಕಾರ ಸರ್. ಗುರು ಬಸವರಾಜ್ ಅವರೇ, ಮುಖ್ಯವಾಗಿ ನಿಮ್ಮ ವೃತ್ತಿ ಉಪನ್ಯಾಸ ವೃತ್ತಿ ಸರ್. ಸರ್, ಜೊತೆಗೆ ಕೃಷಿಯನ್ನು ಮಾಡ್ಕೊಂಡು ಈಗ ಮುಖ್ಯವಾಗಿ ನಿಮ್ಮ ಕುಟುಂಬಕ್ಕೆ ಕೃಷಿ ಒಂದು ಮುಖ್ಯ ಆಧಾರ ಸ್ತಂಭ. ಹೌದು ಸರ್, ಇದು ತಲೆ ತಲಾಂತರದಿಂದ ಬಂದಿರತಕ್ಕಂತ ಒಂದು ಆಧಾರ ಸ್ತಂಭ ಆಗಿದೆ ಸರ್. ನೀವು ಅಂದ್ರೆ ಪರ್ಯಾಯವಾಗಿ ಬೇರೆ ಬೇರೆ ಉದ್ಯೋಗ ಕೆಳಗಡೆಗೆ ಹೋಗ್ತಾ ಇರತಕ್ಕಂತ ಇವತ್ತಿನ ತಲೆಮಾರಿನ ಮಧ್ಯೆ ನೀವು ಕೃಷಿಯನ್ನೇ ಒಂದು ಆಧಾರ ಸ್ತಂಭವಾಗಿ ಉಳಿಸ್ಕೊಂಡಿದ್ರಿ ಇನ್ನೂ ಸಹಿತ. ಹೌದು ಸರ್. ಈ ಬಗ್ಗೆ ನಿಮ್ಮ ಆಸಕ್ತಿ ಯಾವಾಗಿಂದ ಹೇಗೆ ಬೆಳೀತು ಅಂತ ಸರ್? ಒಟ್ಟ ಯಾಕಂದ್ರೆ ಇದು ನನ್ನ ಆಸಕ್ತಿ ಬಂದಿದ್ದು ಮೂಲತವಾಗಿ ನಾನು ಓದುವಂತಹ ಸಂದರ್ಭದಲ್ಲಿ ಈ ವಿಜ್ಞಾನದ ವಿಷಯವನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇದ್ದೆ. ನಾನು ಆ ವಿಜ್ಞಾನದ ವಿಷಯದಲ್ಲಿ ಈ ಬಂದಿರತಕ್ಕಂಥ ಕೃಷಿ ಸಂಬಂಧಪಟ್ಟಿರತಕ್ಕಂಥದ್ರಲ್ಲಿ ನಮ್ಮ ದೇಶ ಯಾವ ರೀತಿಯಾಗಿ ನಡೀತಾ ಇದೆ, ದೇಶಕ್ಕೆ ಮೂಲಭೂತವಾಗಿರ್ತಕ್ಕಂಥ ವಸ್ತು ಯಾವುದು, ನಾವು ಇವತ್ತೇನಾದರೂ ಒಂದು ಕಾರ್ಯಗತವನ್ನು ಮಾಡಬೇಕಂದ್ರೆ ಮೂಲಭೂತವಾಗಿ ಒಂದು ನಮಗೆ ಎರಡು ಬಹಳ ಅವಶ್ಯಕವಾಗಿರ್ತಕ್ಕಂಥ ಅಂಶ, ಒಂದು ಸೂರ್ಯನ ಬೆಳಕು, ಇನ್ನೊಂದು ನಮಗೆ ಅವಶ್ಯಕ ಇರತಕ್ಕಂಥ ಆಹಾರ. ಆಹಾರ ಇದ್ರೆ ನಮಗೆ ಶಕ್ತಿ ದೊರಕುತ್ತೆ ಅನ್ನೋದು ನಮಗೆ ಮೂಲತವಾಗಿ ಗೊತ್ತಾಗಿತ್ತು ದ್ವಿತೀಯ ಸಂಶ್ಲೇಷಣ ಪ್ರಕ್ರಿಯೆಯಲ್ಲಿ ನಮ್ಮ ಉಪನ್ಯಾಸಕರು ಪಾಠ ಮಾಡುವಾಗ. ಆವತ್ತಿನ ಸಂದರ್ಭದಲ್ಲಿ ಈ ಆಹಾರ ಎಲ್ಲಿ ಬರುತ್ತೆ ಅಂತಕ್ಕಂಥ ನಮ್ಗೆ ಗೊತ್ತಾಗಿತ್ತು. ಮೂಲತಃ ಆಹಾರ ನಮ್ಮ ಕೃಷಿಯಿಂದನೇ ಒದಗುತ್ತೆ ಅಂತ ಗೊತ್ತಾದಾಗ ನಾನು ಇದ್ರ ಬಗ್ಗೆ ಒಲವು ಜಾಸ್ತಿ ಮೂಡಿತ್ತು ಸರ್. ವಿದ್ಯಾರ್ಥಿ ದೆಸೆಯಿಂದಲೇ ನಿಮ್ಗೆ ಆಸಕ್ತಿ ಬಂದಿದೆ, ಜೊತೆಗೆ ನಿಮ್ಮ ಕುಟುಂಬದ ಹಿರಿಕರು ವ್ಯವಸಾಯನೇ ಮಾಡ್ತಾ ಇದ್ರೆ ಅಥವಾ ಹೀಗೆ ಮೊದಲೇ? ಇಲ್ಲ, ನಮ್ಮ ಹಿರಿಯರು ಅಂದ್ರೆ ನಮ್ಮ ತಾತಂದ್ರವರೆಲ್ಲ ಕೃಷಿಯನ್ನೇ ಆಧಾರವಾಗಿ ಮಾಡ್ತಾ ಇದ್ರು. ತದನಂತರ ನಮ್ಮ ತಂದೆ ಅವರಿಂದ ಅವರು ಸಹ ವೃತ್ತಿಯಲ್ಲಿ ಶಿಕ್ಷಕರಾಗಿ ಶಿಕ್ಷಕರ ವೃತ್ತಿಯ ಜೊತೆಗೆ ಕೃಷಿಯನ್ನ ಮಾಡ್ತಾ ಇದ್ರು. ಅದೇ ತರಾಗಿನ ನಾನು ಶಿಕ್ಷಣವನ್ನು ಪಡೆಯುತ್ತಾ ಉಪನ್ಯಾಸಕನಾಗಿ ವೃತ್ತಿಯನ್ನು ಮಾಡುತ್ತದ್ರ ಜೊತೆಗೆ ಕೃಷಿಯನ್ನು ಸಹ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೀವು ವಿಜ್ಞಾನದ ಒಬ್ಬ ಪದವೀಧರರು, ಸ್ನಾತಕೋತ್ತರ ಪದವಿಯನ್ನು ಸದಾ ಪಡ್ಕೊಂಡಿದ್ದೀರಾ? ಹೌದು. ನಿಮ್ಮ ಪ್ರಕಾರ ನಿಮ್ಮ ಭಾಗದ ಅಂದ್ರೆ ನಿಮ್ಮ ಸುತ್ತಮುತ್ತಲ ಪರಿಸರದ ಕೃಷಿ ಭೂಮಿ ಮಣ್ಣು ಪರಿಸರ ಹವಾಮಾನ ಹೇಗಿದೆ? ನಮ್ಮ ಮೂಲತವಾಗಿ ಹೇಳ್ಬೇಕಂದ್ರೆ ಇವತ್ತಿನಿಂದಲೇ ನಮ್ಮ ಭಾಗ ಸುವ್ಯವಸ್ಥಿತವಾಗಿದೆ ಅಂತಕ್ಕಂಥದ್ದು ನಾನು ಹೇಳ್ಬೋದು. ಯಾಕಂದ್ರೆ ಈ ಕಡೆ ನಮ್ಮ ಕಾರ್ಖಾನೆಗಳಿಂದ ಸ್ವಲ್ಪ ದೂರ ಇದ್ದೀವಿ, ನದಿಯಿಂದನ ಸ್ವಲ್ಪ ದೂರ ಇದ್ದೀವಿ, ಮತ್ತೆ ಒಣ ಬೇಸಾಯದಿಂದನ ಸ್ವಲ್ಪ ದೂರ ಇದೆ. ಇದು ಹೆಂಗಂದ್ರೆ ಒಂದು ಅಳವೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಅಂದ್ರೆ ಸಿಹಿ ನೀರು ಮತ್ತು ಉಪ್ಪು ನೀರು ಸಂಧಿಸುವಂತ ಜಾಗ ಏನಿದೆಯಲ್ಲ, ಆ ರೀತಿಯಾಗಿರ್ತಕ್ಕಂಥ ನಮ್ಮ ಪ್ರದೇಶ ಇದೆ. ಹಾಗಾಗಿ ನಮ್ಮ ಪರಿಸರದಲ್ಲಿ ಎಕಾಲಜಿಕಲ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಅಲ್ಲಿರ್ತಕ್ಕಂಥ ಮಣ್ಣಿನ ಫಲವತ್ತತೆ ಆದ್ರಾಗಿರ್ಬೋದು, ಅಲ್ಲಿ ಕೃಷಿಯಲ್ಲಿರ್ತಕ್ಕಂಥ ಇವತ್ತಿನ ದಿನದಲ್ಲಿ ಮಣ್ಣಿನ ಫಲವತ್ತತೆಯ ಜೊತೆಗೆ ನಮ್ಮ ಪ್ರದೇಶದ ನಮ್ಮ ಭಾಗದಲ್ಲಿ ಬಹಳಷ್ಟು ಅಸಂಖ್ಯಾತವಾಗಿರ್ತಕ್ಕಂಥ ಜನರು ತೋಟಗಾರಿಕೆ ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಇವತ್ತಿನ ನಮ್ಮ ತಾಲೂಕಲ್ಲಿ ಹೆಸರನ್ನು ಸಹ ಮಾಡಿದ್ದಾರೆ. ಅದು ತುಂಬಾ ಹೆಮ್ಮೆಯ ಪಡುವಂತ ವಿಚಾರವಾಗಿದೆ ನಮ್ಮ ಗ್ರಾಮಕ್ಕೆ. ನಿಮ್ಮ ಗ್ರಾಮ ಅಂದ್ರೆ ಮುಖ್ಯವಾಗಿ ಕೃಷಿಯ ಮೇಲೆನೆ ನಿಂತಿದೆಯಾ? ಹೇಗೆ? ನಮ್ಮ ಗ್ರಾಮ ಕೃಷಿಯ ಮೇಲೆ ಆಧಾರ ಸ್ತಂಭ. ಬೇರೆ ಬೇರೆ ಏನಾದ್ರೂ ಬೇರೆ ಬೇರೆ ಅದ್ರ ಜೊತೆಗೆ ಕೃಷಿಯನ್ನ ಏತರ ಇರತಕ್ಕಂಥ ಚಟುವಟಿಕೆಗಳು ಸಹ ನಮ್ಮ ಗ್ರಾಮದ ರೈತರು ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಮೂಲತವಾಗಿ ಹೇಳ್ಬೇಕಂದ್ರೆ ನಮ್ಮ ಗ್ರಾಮ ಸಂಪೂರ್ಣವಾಗಿ ಕೃಷಿಗೆ ಆಧಾರವಾಗಿದೆ, ಕೃಷಿ ಉತ್ಪನ್ನಗಳ ಮೇಲೆನೆ ಜೀವನ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಕೃಷಿಯಲ್ಲಿ ಏನೇನ್ ಬೆಳೀತಾ ಇದ್ರಿ, ಹೇಗಿದೆ? ನಮ್ಮ ಕೃಷಿಯಲ್ಲಿ ಮೂಲತವಾಗಿ ಒಣ ಬೇಸಾಯ ಮತ್ತು ತೋಟಗಾರಿಕೆ ಬೇಸಾಯನು ಕೂಡ ಮಾಡ್ತಾ ಇದೀವಿ. ಒಣ ಬೇಸಾಯದಲ್ಲಿ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಆ ರೀತಿ ಮತ್ತೆ ಜೋಳ ಆಗಿರ್ಬೋದು, ಸಣ್ಣ ಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಣ ಬೇಸಾಯದಲ್ಲಿ ಮಾಡ್ತಾ ಇದೀವಿ. ತೋಟಗಾರಿಕೆ ಬೆಳೆಯಲ್ಲಿ ಕಬ್ಬು, ದಾಳಂಬೆ ಮತ್ತು ಪಪ್ಪಾಯಿ ಈ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನ. ದಾಳಿಂಬೆ ನೀವು ಬೆಳಿತಿದ್ರಿ? ದಾಳಿಂಬೆಯನ್ನು ಬೆಳಿತಾ ಇದೀವಿ ಸರ್. ಎಷ್ಟು ಎಕರೆ ಎಲ್ಲ? 3 ಎಕರೆಯಲ್ಲಿ ಬೆಳಿತಾ ಇದೀವಿ ಸರ್ ದಾಳಿಂಬೆ. ಈಗ ನೀವು ವಾಣಿಜ್ಯ ಬೆಳೆಗಳಾಗಿ ದಾಳಿಂಬೆಯನ್ನ ಬೆಳಿಲಿಕ್ಕೆ ಶುರು ಮಾಡಿದ್ದು ಯಾವಾಗಿನಿಂದ? ಇದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಿಕ್ಕೆ ಶುರು ಮಾಡಿದ್ದು, ಇದು ಮೂಲತವಾಗಿ ನಮಗೆ ಕಲ್ಪನೆ ಕೊಟ್ಟಿದ್ದೇ ಆಂಧ್ರದ ಮೂಲದ ವ್ಯಕ್ತಿಗಳಿಂದ. ಅವರು ಈ ಪ್ರದೇಶಕ್ಕೆ ಬಂದು ನಮ್ಮ ರೈತರಿಂದ ಇರತಕ್ಕಂಥ ಜಮೀನನ್ನ ಪಡೆದುಕೊಂಡು ಅವರು ಈ ರೀತಿಯಾಗಿರ್ತಕ್ಕಂಥ ತೋಟಗಾರಿಕೆ ಬೆಳೆಯನ್ನು ಬೆಳೆದಾಗ ಈ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ಸಹ ನಮ್ಮ ಭಾಗದಲ್ಲಿ ಬೆಳೆ ತೋರಿಸಬಹುದು ಅಂತಕ್ಕಂಥ ಕಲ್ಪನೆಯನ್ನು ಅವ್ರು ಕೊಟ್ಟರು. ಅದರ ಆಧಾರವಾಗಿ ನಾವು ಕಳೆದ ಒಂದು 10 ವರ್ಷಗಳಿಂದ ನಮ್ಮ ರೈತರು ಸುತ್ತಮುತ್ತ ಇರತಕ್ಕಂಥ ರೈತರು ನಾವು ಸಹ ಈ ಬೆಳೆಯನ್ನು ಬೆಳೀತಾ ಇದ್ದೀವಿ. ಜೊತೆಗೆ ಪಾರಂಪರಿಕವಾಗಿ ಬೆಳೆಗಳನ್ನ ಬೆಳೀತಾ ಇದ್ರಿ, ಜೋಳ, ಮೆಕ್ಕೆಜೋಳ. ಹೌದೌದು. ಶೇಂಗಾ ಬೆಳೀತದೆ ನಿಮ್ ಕಡೆ? ಶೇಂಗಾ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಸರ್ ನಮ್ಮ ಕಡೆ. ಈ ಒಂದು 2 ವರ್ಷ 1.5 ವರ್ಷದಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ. ಮಳೆಯ ವೈಫಲ್ಯತೆಯಿಂದ ಆಗಿರ್ಬೋದು, ವಾತಾವರಣದ ಏರುಪೇರುಗಳ ಬದಲಾವಣೆಗಳಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಆದ್ರೆ ಯಾವ್ದೇ ಕಾರಣಕ್ಕೂ ಬಿಟ್ಟಿಲ್ಲ, ಬೆಳೆಯನ್ನ ಬೆಳೆಯೋದು ಬಿಟ್ಟಿಲ್ಲ ನಮ್ಮ ರೈತರ ಶೇಂಗಾವನ್ನು. ಈಗ ನಿಮ್ಗೆ ಬಹಳ ಮುಖ್ಯವಾಗಿ ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ನೀರು ಒಂದು ಮೂಲ ಅಗತ್ಯವಾಗಿ ಬೇಕಾಗ್ತದೆ. ಹೌದೌದು. ನಿಮ್ಗೆ ನೀರಿನ ಸೋರ್ಸ್ಗಳು ಏನೇನಿದೆ? ನಮಗೆ ಮೂಲತವಾಗಿ ಸೋರ್ಸ್ ಬಂದು ಮಳೆಯನ್ನೇ ಆಧಾರವಾಗಿದ್ದೀವಿ. ಅದರ ಜೊತೆಗೆ ಮಳೆಯ ನೀರನ್ನ ನಾವು ಯಾವ ರೀತಿ ಇಲ್ಲಿ ನಮ್ಮ ರೈತರು ಕೆಲವೊಂದಿಷ್ಟು ರೈತರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಾವು ಸಹ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಓಡೋಗ ನೀರನ್ನ ನಡೆದೋಗಂಗೆ, ನಡೆದೋಗ ನೀರನ್ನ ನಿಂತೋಗಂಗೆ, ನಿಂತೋಗ ನೀರನ್ನ ಹಿಂಗೆ ಹೋಗುವಂತಹ ಪದ್ಧತಿಯನ್ನ ಆಧಾರವಾಗಿಟ್ಕೊಂಡು ಆ ನೀರನ್ನ ನಾವು ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಕರಿತೀವಿ. ಆ ಗ್ರೌಂಡ್ ವಾಟರ್ ರೀಚಾರ್ಜ್ ಅನ್ನ ನಮ್ಮ ಹೊಲದಲ್ಲಿ ಬರ್ತಕ್ಕಂಥ ನೀರು, ಅಂದ್ರೆ ಮಳೆಗೆ ಬರ್ತಕ್ಕಂಥ ನೀರೇ ನಮ್ಮ ಹೊಲದಲ್ಲೇ ಹಿಂಗಬೇಕು. ಪರರ ಹೊಲಕ್ಕೆ ಹೋಗೋದನ್ನ ಹೊರತುಪಡಿಸಿ ನಮ್ಮ ಹೊಲದಲ್ಲಿ ನೀರನ್ನ ಹಿಂಗಬೇಕು. ಅದೇ ಓಡೋಗುವಂತ ನೀರನ್ನ, ಯಾಕಂದ್ರೆ ಸರಗಳನ್ನ ಕೊಟ್ಬಿಡಿರ್ತಾರೆ ಎಲ್ಲ ಹೊಲದಲ್ಲಿ, ಸರಗಳನ್ನ ಕೊಟ್ಟು ಓಡೋಗ್ತಾ ಇರುತ್ತೆ ನೀರು ಮೂಲತವಾಗಿ. ಮತ್ತೆ ಅದು ಹಳ್ಳಗಳು ಸೇರಿಬಿಟ್ಟು ನದಿಗಳನ್ನ ಜೋಡಣೆ ಆಗಿ ಹೋಗ್ತಾನೆ ಇರುತ್ತೆ, ಯಾವುದೇ ತರದ ಉಪಯೋಗ ಬಾರದೇ ಇರತಕ್ಕಂಥದ್ದನ್ನ ಆಗ್ತಾ ಇರುತ್ತೆ. ಆದ್ರೆ ಈ ವ್ಯವಸ್ಥೆಯನ್ನ ಪರಿಕಲ್ಪನೆ ಇಟ್ಕೊಂಡು ನೀರನ್ನ ನಾವು ಶೇಖರಣೆ ಮಾಡಿರ್ತಕ್ಕಂಥದ್ದು ಆಗ್ತಾ ಇದೆ ಸರ್. ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ 1 ಎಕರೆ ನೀರಲ್ಲಿ 14,00,000 ಲೀಟರ್ ನೀರು ಒಂದು ಮಳೆಗೆ ಬರ್ತಾ ಇರುತ್ತೆ ಸರ್. ಒಂದು ಕಂಪ್ಲೀಟ್ ಮಳೆ ಸೈಕಲ್ 14,00,000 ಲೀಟರ್ ನೀರು ದೊರಕುತ್ತೆ ನಮ್ಗೆ, ನಿಸರ್ಗದಿಂದನೇ ಕೊಡ್ತಾ ಇದೆ. 14,00,000 ನೀರನ್ನ ನಮಗೆ ಬೇಕಾಗಿರ್ತಕ್ಕಂತ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ಬಳಕೆ ಮಾಡಿಕೊಂಡು ಉಳಿದಿರತಕ್ಕಂಥದ್ದನ್ನ ಗ್ರೌಂಡ್ ವಾಟರ್ ರೀಚಾರ್ಜ್ ಅನ್ನ ಈ ಪದ್ಧತಿ ಮುಖಾಂತರವಾಗಿ ಕೂಡ ಇಲ್ಲಿ ನಮ್ಮ ರೈತರು ಎಲ್ಲರೂ ನಾವು ಕೂಡ ಈ ರೀತಿ ಮಾಡ್ತಾ ಇದೀವಿ ಸರ್. ಸೊ ಇದರಿಂದ ನಿಮ್ಮ ಭೂಮಿಯ ತೇವಾಂಶ ಹೆಚ್ಚು ಕಾಲ ಇರ್ತದೆ? ತೇವಾಂಶ ತುಂಬಾ ಹೆಚ್ಚು ಕಾಲ ಇರುತ್ತೆ, ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಎಕಾಲಜಿಕಲ್ ಬ್ಯಾಲೆನ್ಸ್ ತುಂಬಾ ನಡೀತದೆ. ಪರಿಸರದ ವ್ಯವಸ್ಥೆ ಆಹಾರದ ಸರಪಳಿ ಮುಖಾಂತರ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಇಲ್ಲಿ ಆರ್ಗ್ಯಾನಿಕ್ ಮ್ಯಾನರ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕೆಲವೊಂದು ಪರಿಸರದ ವ್ಯವಸ್ಥೆಯಲ್ಲಿ ಹುಲ್ ಅನ್ನ ತಿಂದು ಬದುಕ್ತಕ್ಕಂಥ ಪ್ರಾಣಿ, ಮಿಡತೆ ಮಿಡತೆಯನ್ನು ತಿಂದು ಬದುಕಂತಕ್ಕಂಥ ಪ್ರಾಣಿ, ಕಪ್ಪೆ ಕಪ್ಪೆಯನ್ನು ತಿಂದು ಬದುಕಂತಕ್ಕಂಥ ಪ್ರಾಣಿ, ಹಾವು, ಹದ್ದುಗಳ, ಈ ಆಹಾರದ ಸರಪಳಿ ಏನಿದೆಲ್ಲ ಸೊ ನಿಸರ್ಗ ಕೊಟ್ಟಿರ್ತಕ್ಕಂಥ ತುಂಬಾ ಸುವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆ. ಆ ವ್ಯವಸ್ಥೆ ಇಲ್ಲಿ ನಮ್ಮ ಭಾಗದಲ್ಲಿ ಚೆನ್ನಾಗಿ ನಡೀತಾ ಇದೆ ಸರ್. ಆಹಾರ ಸರಪಳಿಗಳಲ್ಲಿ ಪ್ರತಿಯೊಂದು ಪಕ್ಷಿ ಪ್ರಾಣಿ ಕೀಟಗಳು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಸೊ ಅದ್ರಲ್ಲಿ ಒಂದು ಕೊರತೆ ಆದ್ರೂ ಅದು ನಮ್ಮ ಟೋಟಲ್ ಪರಿಸರ ಪರಿಣಾಮ ಬೀರೋದ್ರ ಜೊತೆಗೆ ನಮ್ಮ ನಿಸರ್ಗನ ಹಾಳು ಮಾಡಿ ಹೋಗ್ಬಿಟ್ಟಿರುತ್ತೆ. ಸೊ ಅದನ್ನ ಒಂದು ವ್ಯವಸ್ಥಿತವಾಗಿ ನಿಮ್ಮ ಭಾಗದಲ್ಲಿ ಕಾಪಾಡ್ಕೊಂಡು ಹೋಗ್ತಾ ಇದೆ. ಈಗ ಹೇಳಿ, ನೀವು ಮುಖ್ಯವಾಗಿ ಬೆಳೆಯುವಂತ ಬೆಳೆಗಳಲ್ಲಿ ಮೆಕ್ಕೆಜೋಳನ್ನೇ ಹೆಚ್ಚು ಈಗ ವಾಣಿಜ್ಯ ಬೆಳೆಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚಾಗಿ ಅದನ್ನೇ ಬೆಳೀತಾ ಇದ್ದಾರೆ, ಅದನ್ನೇ ಬೆಳೀತಾ ಇದ್ದಾರೆ. ಈ ಬಗ್ಗೆ ನೀವೊಬ್ಬ ಸಾಮಾನ್ಯ ರೈತರಿಗಿಂತ ಭಿನ್ನವಾಗಿ ಹೇಗೆ ಈ ಮೆಕ್ಕೆಜೋಳ ಬೆಳೆಯುವ ಕೃಷಿಯನ್ನ ಅದನ್ನು ಡಿಫೆಂಡ್ ಮಾಡ್ಕೊಳ್ತೀರಿ, ಮತ್ತೆ ಪರ್ಯಾಯವಾಗಿ ಆಹಾರದ ಉತ್ಪಾದನೆಯ ಬೇರೆ ಬೇರೆ ಆಹಾರ ಉತ್ಪಾದನೆ ಮೇಲೆ ಇದೇನಾದ್ರೂ ಪರಿಣಾಮ ಬೀರ್ತಾ ಇದೆಯಾ ಹೇಗೆ? ಇದೊಂದು ಮೆಕ್ಕೆಜೋಳ ಅಂತ ಇವತ್ತಿನ ದಿನದಲ್ಲಿ ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಕಣ್ಣು ಎಲ್ಲಿವರೆಗೆ ದೃಷ್ಟಿ ಹಾಯಿಸುತ್ತಂದ್ರೆ 900 ಎಕರೆವರೆಗೆ ಹಾಯಿಸುತ್ತಂತ ಹೇಳ್ತಾ ಇದ್ದಾರೆ ಸರ್. ಆ 900 ಎಕರೆವರೆಗೆ ಕಣ್ಣು ಹಾಯಿಸುವಂತ ದೃಷ್ಟಿಕೋನ ಏನಿದೆಯಲ್ಲ ಅಷ್ಟು ದೃಷ್ಟಿಕೋನದಲ್ಲಿ ಕೂಡ ಇವತ್ತು ನಾವು ಮೆಕ್ಕೆಜೋಳ ಬೆಳೆಯನ್ನು ನಾವು ನೋಡ್ತಾ ಇದೀವಿ. ಇದಕ್ಕೆ ಮೂಲತವಾಗಿ ಏನಂದ್ರೆ ಅದರಲ್ಲಿ ನಮ್ಮ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಬೆಂಬಲ ಬೆಲೆ ಆದ್ರೂ ಆಗಿರ್ಬೋದು, ಆ ಬೆಂಬಲದ ಬೆಲೆ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಈ ಪದಾರ್ಥವನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ತಾವೆ. ಉದಾಹರಣೆಗೆ ಬಿಸ್ಕೆಟ್ ಮಾಡೋದ್ರಾಗಿರ್ಬೋದು, ಕೋಳಿ ಫಾರಂಗಳಿಗಾದ್ರೂ ಆಗಿರ್ಬೋದು, ಮೀನು ಸಾಕಾಣಿಕೆ ಕೇಂದ್ರಗಳಲ್ಲಾದ್ರೂ ಸಹ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದನ್ನ ತುಂಬಾ ಅನೇಕವಾಗಿ ಬಳಕೆ ಮಾಡೋದ್ರಿಂದ ಇವತ್ತು ಸರ್ವೇ ಸಾಮಾನ್ಯ ರೈತರು ಇಳುವರಿ ಜಾಸ್ತಿ ಬರುತ್ತೆ ಸರ್. ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಮೆಕ್ಕೆಜೋಳ ಅಂತಕ್ಕಂಥ ಇಳುವರಿ ತುಂಬಾ ಬರೋದ್ರಿಂದ ಹಾಗಾಗಿ ತೂಕ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದಾಗ. ನಮ್ಮ ಮಿಲೆಟ್ಸ್ಗಳ ಅಂತಕ್ಕಂಥದ್ದು ಹೋಲಿಕೆ ಮಾಡಿದ್ರೆ ಸ್ವಲ್ಪ ಮೆಕ್ಕೆಜೋಳ ಪ್ರಮಾಣ ಜಾಸ್ತಿ ಬರುತ್ತೆ. ಹಾಗಾಗಿ ನಮ್ಮ ರೈತರು ಅವರ ವಾಣಿಜ್ಯ ಮೊತ್ತವನ್ನು ಹೆಚ್ಚಳ ಮಾಡ್ಲಿಕ್ಕೋಸ್ಕರ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಂದ್ರೆ ನೀವು ಬೆಳೆಯುವಂತ ಮೆಕ್ಕೆಜೋಳಕ್ಕೆ ಅಥವಾ ನಿಮ್ಮ ಭಾಗದ ಸುತ್ತಮುತ್ತಲು ರೈತರು ಬೆಳೆಯುವಂತ ಮೆಕ್ಕೆಜೋಳಕ್ಕೆ ಹೆಚ್ಚಾಗಿ ಏನೇನು ಸಮಸ್ಯೆಗಳು ಕಂಡು ಬರ್ತವೆ ಅಂತ ಸರ್? ಒಂದು ಮೂಲತಃ ಕೊಳೆ ರೋಗ ಅಂತಕ್ಕಂಥದ್ದು ಬರ್ತಾ ಇತ್ತು, ಸುಳಿ ರೋಗ ಅಂತಕ್ಕಂಥದ್ದು. ಅಲ್ಲಿ ಹುಟ್ಟುತ್ತಲೆ ಬೀಜ ಫಲವತ್ತೆ ಫಲ ಆಗಿ ನಾಟಿ ಆದ್ಮೇಲೆ ಆ ನಾಟಿಯಲ್ಲಿ ಕೆಲವೊಂದಿಷ್ಟು ಹುಳಗಳು ಕಾಡ್ಕೊಂಡು ಸುಳಿಯನ್ನು ಕಡಿತಕ್ಕಂಥದ್ದನ್ನ ನಾವು ಆ ಒಂದು ಸಮಸ್ಯೆನ ಎದುರಿಸ್ತೀವಿ. ತದನಂತರ ಮಳೆ ಕೂಡ ವೈಫಲ್ಯದಿಂದ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಎದುರಿಸ್ತೀವಿ. ಇನ್ನು ಜೊತೆಗೆ ಆ ಮಳೆ ನೀರಿನ ಅಂಶ ಕಡಿಮೆ ಆದಂತೆಲ್ಲ ಫಲವತ್ತತೆ ಅಂದ್ರೆ ಆ ತೂಕದ ಪ್ರಮಾಣ ಕಡಿಮೆ ಆಗೋದನ್ನು ಸಹ ನಾವು ಎದುರಿಸ್ತೀವಿ. ಮೂಲತವಾಗಿ ಬೆಳೆ ಚಿಕ್ಕದಿದ್ದಾಗ ಸುಳಿ ಕಡಿತ ಏನ್ ಬರುತ್ತಲ್ಲ ಅದನ್ನೊಂದು ನಾವು ಪಾರಾಗ್ಬಿಟ್ರೆ ಬೆಳೆ ಬೆಳೆದಂಗಿರ್ತಕ್ಕಂಥದ್ದನ್ನ ರೈತನ ಭರವಸೆ ತುಂಬಾ ಇದೆ ಸರ್. ಹಾಗಾಗಿ ಅದನ್ನ ಸುಳಿ ರೋಗ ಬರದೇ ಇರತಕ್ಕಂಥದ್ದನ್ನ ಕಾಪಾಡ್ತೀವಿ ನಾವು. ಸುಳಿ ರೋಗ ಒಂದನ್ನೇ ನಿಯಂತ್ರಣ ಮಾಡಿದ್ರೆ ಸರ್, ಸುಳಿ ರೋಗ ಒಂದು ನಿಯಂತ್ರಣ ಮಾಡಿದ್ರೆ ಏನ್ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಯಾಕಂದ್ರೆ ನಿಸರ್ಗದಲ್ಲಿ ದೊರಕತಕ್ಕಂಥ ಸಾರಜನಕ ಆದ್ರಾಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ನಮ್ಮ ಗುಡುಗು ಮಿಂಚುಗಳಿಂದ ಮತ್ತು ಮಳೆಯ ರೂಪದಲ್ಲಿ ನಮಗೆ ಹೊಲದಲ್ಲಿ ಬೀಳೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಪೋಷಕಾಂಶಗಳ ಕಿರು ಪೋಷಕಾಂಶ ಆಗಿರ್ಬೋದು ಲಘು ಪೋಷಕಾಂಶಗಳಾಗಿರ್ಬೋದು ಕೊರತೆ ಇರೋದಿಲ್ಲ. ಬಟ್ ಮೂಲತವಾಗಿ ಆ ಹುಳುಗಳನ್ನ ಇನ್ಸೆಕ್ಟ್ಸ್ ಗಳನ್ನ ನಿಖರವಾಗಿ ಹೇಳೋದಂದ್ರೆ ರಾತ್ರಿ ಸಮಯದಲ್ಲಿ ಈ ಕಾರ್ಯ ವೈಫಲ್ಯ ಜಾಸ್ತಿ ಇರುತ್ತೆ ಅದು ಆ ಸುಳಿ ರೋಗದಲ್ಲಿ. ರಾತ್ರಿ ಸಮಯದಲ್ಲಿ ಇರ್ತಕ್ಕಂಥ ಅದನ್ನ ನಾವು ಪತ್ತೆ ಹಚ್ಚಿಬಿಟ್ಟು ಆಲ್ರೆಡಿ ನಮಗೆ ಗೊತ್ತಾಗುತ್ತೆ ಅದು ಅಲ್ಲಲ್ಲಿ ಸಣ್ಣ ಸಣ್ಣ ತೂತುಗಳನ್ನ ಮಾಡ್ತಾ ಇರುತ್ತೆ, ಅದ್ರ ಬಣ್ಣನೇ ಬದಲಾಗಿರುತ್ತೆ, ಅದು ಸಸಿಯ ಬಣ್ಣನೇ ಬದಲಾಗಿರುತ್ತೆ. ಅದನ್ನ ನಾವು ಪತ್ತೆ ಹಚ್ಚಿ ರೈತರು ಅದಕ್ಕೆ ಬೇಕಾಗಿರ್ತಕ್ಕಂತಹ ನಿಯಂತ್ರಣ ಕೂಡ ನಾವು ಮಾಡ್ತಾ ಹೋಗ್ತೀವಿ ಸರ್. ಅದಕ್ಕೆ ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದ್ರ ಮುಖಾಂತರ ಅದ್ರಾಗಿರ್ಬೋದು ಅಥವಾ ಬೇರೆ ಆಗಿರ್ತಕ್ಕಂತಹ ಸಿಹಿ ನೀರನ್ನ ಕೂಡ ಸಿಂಪಡಣೆ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅದು ಬೆಳ್ಳ ಕೊಳತಿರ್ತಕ್ಕಂತ ಬೆಳ್ಳ ನೀರನ್ನ ಸಿಂಪಡಣೆ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ಬೇರೊಂದು ಕೀಟ ಬಂದು ಅದನ್ನ ತಿಂದು ನಮ್ಮ ಸೈಕಲ್ಗೆ ಆಹಾರದ ಸರಪಳಿ ಸೈಕಲ್ಗೆ ಸಹಕಾರ ಆಗೋದನ್ನ ನಾವು ಕೂಡ ಅಲ್ಲಿ ಗಮನಿಸಿದ್ದೀವಿ ಸರ್. ಸೊ ಇದು ಒಂದ್ ರೀತಿಯಿಂದ ಜೈವಿಕ ಪರಿಹಾರ ಇದೆ. ಜೈವಿಕ ಪರಿಹಾರ ಸರ್, ಅಂದ್ರೆ ಯಾವುದೇ ವಿಷಕಾರಿ ವಸ್ತುಗಳನ್ನ ಆ ಹುಳು ನಿಯಂತ್ರಣಕ್ಕೆ ಬಳಕೆ ಮಾಡಲಾರ್ದು ಜೈವಿಕವಾಗಿ ಕೀಟ ನಿಯಂತ್ರಣವನ್ನು ನೀವು ಮಾಡ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ರೈತರು ಬೇರೆ ರೈತರೆಲ್ಲ ಅನುಸರಿಸ್ತಾರೆ? ಬೇರೆ ರೈತರು ಕೆಲವೊಂದಿಷ್ಟು ಸಮಯದಲ್ಲಿ ಅನುಸರಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಸರ್. ಕೆಲವೊಂದ್ರೆ ಪರ್ಯಾಯವಾಗಿ ರಾಸಾಯನಿಕ ಕಡೆಗೆ ಮೊರೆಯನ್ನ ಹೋಗ್ತಾನೆ ರೈತ. ಹಾಗಾಗಿ ಕೆಲವೊಂದು ಜೈವಿಕ, ಯಾಕಂದ್ರೆ ಜೈವಿಕ ಅಂತಕ್ಕಂಥದ್ದೇ ನಮ್ಗೆ ಅದರ ಫಲಿತಾಂಶ ಬಹಳ ತಡವಾಗಿ ಕೊಡತೈತೆ. ಇವತ್ತಿನ ಕಾಂಪಿಟೇಟಿವ್ ಜಗತ್ತಲ್ಲಿ 3 ತಿಂಗಳಲ್ಲಿ 90 ದಿನದಲ್ಲಿ ಬರ್ತಕ್ಕಂಥ ಬೆಳೆ ಏನ್ ಬರ್ತಾ ಇದೆ, ಆ ಬೆಳೆಯ ಸಮಯಕ್ಕೆ ಕೊಡದೆ ಇರತಕ್ಕಂಥ ರೈತ ರಾಸಾಯನಿಕ ಕಡೆಗೆ ಮೊರೆಯನ್ನ ತೋರಿಸ್ತಾ ಇದ್ದಾನೆ. ಹಾಗಾಗಿ ಕೆಲವೊಂದು ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಸಿಂಪಡಣೆ ಮುಖಾಂತರ ಕೂಡ ಇದರ ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ ನಮ್ಮ ರೈತರು. ಈ ಮೆಕ್ಕೆಜೋಳ ಮುಖ್ಯವಾಗಿ ಈಗ ಕೋಳಿ ಫಾರಂಗಳಿಗೆ ಆಗಿರ್ಬೋದು, ಮತ್ತೆ ಇನ್ನೆಲ್ಲೋ ಇದರಲ್ಲಿ ಇಥೆನಾಲ್ ಇದೆ ಅಂತೆ, ಇದನ್ನ ಪೆಟ್ರೋಲ್ ಉತ್ಪಾದನೆಗೆ ಬಳಕೆ ಮಾಡ್ತಾರೆ ಅಂತ ಅಲ್ಲಲ್ಲಲ್ಲಿ ಸುದ್ದಿಗಳು ಪತ್ರಿಕೆಗಳಲ್ಲಿ ಈ ತರದೆಲ್ಲ ವರದಿಗಳೆಲ್ಲ ಬರ್ತಾ ಇದ್ವು. ಈ ಬಗ್ಗೆ ಉನ್ನತ ಶಿಕ್ಷಣ ಪಡೆದುಕೊಂಡಿರ್ತಕ್ಕಂತ ನೀವು ಈ ಬಗ್ಗೆ ಏನಾದರೂ ಬೇರೆ ಬೇರೆ ತರ ಸಂಶೋಧನೆಗಳಿಗೆ ಅಥವಾ ಈ ಮೆಕ್ಕೆಜೋಳವನ್ನ ಪರ್ಯಾಯ ಬೇರೆ ಬೇರೆ ಉಪಯೋಗಗಳಿಗೆ ಬಳಕೆ ಮಾಡಿಕೊಳ್ಳುವಂತ ಮಾರ್ಕೆಟ್ಗಳನ್ನ ಹುಡುಕುವುದು ಈ ತರದ ಏನಾದ್ರು ಮಾಡ್ತಿದ್ರೆ? ಸದ್ಯಕ್ಕೆ ಅದು ಈಗ ಎಥೆನಾಲ್ ಅಂತಕ್ಕಂಥದ್ದು ಉತ್ಪಾದನೆ ಆಗ್ತದೆ, ಸಂಶೋಧನೆಗಳ ಮುಖಾಂತರ ಆಲ್ರೆಡಿ ಅದು ಪ್ರೂವ್ ಆಗಿದೆ ಸರ್. ಆಕ್ಚುಲಿ ಅದರ ಮುಖಾಂತರವಾಗಿ ಅದರಲ್ಲಿ ದೊರೆತಕ್ಕಂಥ ಎಥೆನಾಲ್ ಹೊರಗೆ ತೆಗಿತಾ ಇದಾರೆ. ಆದ್ರೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಇನ್ನೂ ಅದು ಅತಿ ಹೆಚ್ಚಾಗಿ ನಮಗೆ ಪರಿಣಾಮಕಾರಿಯಾಗಿ ಕಂಡಿಲ್ಲ. ಬಟ್ ಸರ್ಕಾರ ಕೂಡ ಇದರಲ್ಲಿ ಮುಂಚೂಣಿಯಾಗಿರ್ತಕ್ಕಂಥ ಪಾತ್ರವನ್ನು ಕೂಡ ವಹಿಸಿಲ್ಲ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು. ಅದು ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಅಂತಕ್ಕಂಥ ಭರವಸೆ ನಮಗಿದೆ. ಆದರೆ ಆ ಎಥೆನಾಲ್ ಅಂತಕ್ಕಂಥದ್ದು ನಮ್ಮ ಮೆಕ್ಕೆಜೋಳ ಬೆಳೆಯಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಮ್ಮ ಸಂಶೋಧನೆಯ ಮಾಹಿತಿಗಳು ನಮಗೆ ದೊರಕಿದೆ ಸರ್. ಮೆಕ್ಕೆಜೋಳವನ್ನು ಬೆಳೆಯುವಂಥ ರೈತರು 2 ಕಾರಣಕ್ಕೆ ಹೆಚ್ಚಾಗಿ ಅದಕ್ಕೆ ಡಿಪೆಂಡ್ ಆಗಿದ್ದಾರೆ. ಒಂದು, ಹೆಚ್ಚು ಇಳುವರಿ ಬರ್ತದೆ ಅಂತಕ್ಕಂಥದ್ದು ಒಂದು ಕಾರಣ. ಆದರೆ ಖರ್ಚು ಕಡಿಮೆ ಅನ್ನುವಂಥಕ್ಕಂಥದ್ದು, ಕೆಲಸ ಕಡಿಮೆ ಅನ್ನೋ ಕಾರಣ ಅನ್ನುವಂಥದ್ದು ಇನ್ನೊಂದು ಇರ್ತದೆ. ಅದು ಆದರೆ ಹೆಚ್ಚು ಜನರು ಮೆಕ್ಕೆಜೋಳವನ್ನೇ ಬೆಳೀತಾ ಇರೋದ್ರಿಂದ ಮಾರ್ಕೆಟಲ್ಲಿ ಅದಕ್ಕೆ ಬೇಡಿಕೆ ಕಡಿಮೆಯಾಗಿ ಬೆಲೆನೂ ಬಿದ್ದೋಗ್ತದೆ ಅಂತಕ್ಕಂಥದ್ದು ಇತ್ತೀಚಿನ ಮಾರ್ಕೆಟಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ. ಈ ಬಗ್ಗೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ? ಯಾಕಂದ್ರೆ ಒಳ್ಳೆಯ ಬೆಲೆನೂ ಸಿಗಬೇಕು, ಲಾಭನೂ ರೈತನಿಗೆ ಸಿಗಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶವಾಗಿರ್ಬೇಕಾಗ್ತದೆ. ಈ ಪರ್ಯಾಯ ಬೆಳೆಗಳನ್ನ ನಾವು ಕಳೆದುಕೊಳ್ತಾ ಹೋದ್ರೆ ಈ ತರದ ಒಂದು ಬೆಲೆಯ ಏರಿಳಿತಕ್ಕೆ ರೈತ ಗುರಿ ಆಗ್ಬೇಕಾಗತ್ತಲ್ವಾ? ಹೇಗೆ? ಹೌದು ಸರ್, ತುಂಬಾ ಖಂಡಿತ ಬಹಳ ಸ್ಪಷ್ಟ ಸರ್ ಇದು. ಹೌದು, ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನು ಹೇಳ್ದಾಗೆ ನಾವು ಕಣ್ಣಿಗೆ ಎಲ್ಲಿವರೆಗೆ ಕಾಣುತ್ತೆ ಅಲ್ಲಿವರೆಗೆ ಕೂಡ ನಾವು ಮೆಕ್ಕೆಜೋಳ ಬೆಳೆಯನ್ನೇ ನಾವು ನೋಡ್ತಾ ಇದೀವಿ. ಪರ್ಯಾಯವಾಗಿರ್ತಕ್ಕಂತ ಬೆಳೆಯನ್ನ ನಮ್ಮ ರೈತರು ಇವತ್ತು ಮರೆತಿದ್ದಾರೆ. ಯಾಕೆ ಮರೆತಿದ್ದಾರೆ ಅಂದ್ರೆ ಅದರಲ್ಲಿ ಬರ್ತಕ್ಕಂತ ಒಂದೇ ಪ್ರಮಾಣ ಇಳುವರಿ ಕಡಿಮೆ ಇದೆ ಅಂತಕ್ಕಂಥದ್ದನ್ನಕ್ಕೋಸ್ಕರನೇ ಈ ರೀತಿ ಮೈಗ್ರೇಟ್ ಆಗಿದ್ದಾರೆ ನಮ್ಮ ರೈತರು. ಆಕ್ಚುಲಿ ಹೇಳಕಂದ್ರೆ ಮೈಗ್ರೇಟ್ ಆಗಿದ್ದಾರೆ. ಆದ್ರೆ ಅದರಿಂದ ತುಂಬಾ ಅನೇಕ ರೀತಿಯಾಗಿರ್ತಕ್ಕಂತಹ ಪರಿಣಾಮಕಾರಿ ಒಂದು ನಮ್ಮ ಪರಿಸರದಲ್ಲಿ ಕೂಡ ಬೀಳ್ತಾ ಇದೆ. ಜೊತೆಗೆ ಅವರಿಗೆ ಫಲವತ್ತತೆಯಿಂದ ಮತ್ತೆ ಅದರಿಂದ ದೊರಕತಕ್ಕಂತಹ ಇಳುವರಿಯ ಮೊತ್ತ ಕೂಡ ತುಂಬಾ ಕಡಿಮೆ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಯಾಕಂದ್ರೆ ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಗತ್ಯಕ್ಕೇನು ಮೀರಿ ಬರ್ತಕ್ಕಂತಹ ಇಳುವರಿ ನಮ್ಮ ರೈತ ಕೊಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಆಕ್ಚುಲಿ ಹೇಳಕ್ ನಮ್ಮ ಭಾರತದಲ್ಲಿ ಹೇಳೋದಾದ್ರೆ ಇದು ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ದೇಶ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಹೊಸ ಬೆಳೆ ಯಾವ್ದಾದ್ರು ಮಾರ್ಕೆಟ್ಗೆ ಬಂದಿದೆ ಅಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಅದರ ರೇಷಿಯೋ 10-20% ಶೇಕಡಾವಾರು ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ಅವನು ನೋಡಿರ್ತಕ್ಕಂಥ ಒಂದ್ ರೈತರನ್ನ ನೋಡಿಬಿಟ್ಟು ರೈತ ಡಿಸೈಡ್ ತಗೊಳ್ತಾನೆ. ಆದ್ರೆ ಅವನು ಮೂಲತವಾಗಿರ್ತಕ್ಕಂತಹ ಶಿಕ್ಷಣದ ಕೊರತೆ ಹೊಂದಿದೆ. ಅದ್ರ ಜೊತೆಗೆ ಇದರಿಂದ ಪರ್ಯಾಯವಾಗಿ ನಾನು ಏನೆಲ್ಲ ಆಲ್ಟರ್ನೇಟ್ ಮಾಡಬಹುದು ಅಂತಕ್ಕಂಥದ್ದು ಕೂಡ ಅವನಿಗೆ ಬಹಳ ಅವಶ್ಯಕತೆ ಇದೆ. ಇವತ್ತಿನ ದಿನದಲ್ಲಿ ನಮ್ಮ ಪರಿಸರದಲ್ಲಿ ಟೋಟಲಿ ಇಂಬ್ಯಾಲೆನ್ಸ್ ಮಾಡ್ತಾನೆ ಇದ್ದಾನೆ. ಈ ಜೈವಿಕ ತಂತ್ರಗಳನ್ನು ಬಳಕೆ ಮಾಡಿಕೊಳ್ಳೋದ್ರ ಹೊರತುಪಡಿಸಿ ರಾಸಾಯನಿಕ ತಂತ್ರಗಳನ್ನು ಬಳಕೆ ಮಾಡಿ ಇವತ್ತು ಏನ್ ಮಾಡ್ತಾ ಇದ್ದಾನೆ, ಅದರಿಂದ ತುಂಬಾ ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಇವತ್ತು ರೈತ ಎದುರಿಸ್ತಾ ಇದ್ದಾನೆ. ಮೂಲತವಾಗಿ ಎದುರಿಸ್ತಾ ಇರೋ ಸಮಸ್ಯೆ ಅಂದ್ರೆ ಅವನು ಬೆಂಬಲ ಬೆಲೆಯಲ್ಲಿ ಎದುರಿಸ್ತಾ ಇದ್ದಾನೆ. ಸಾಮಾನ್ಯವಾಗಿ ರೈತರು ತಾವು ಯಾವುದೇ ಬೆಳೆಗಳನ್ನ ಬೆಳೆದ್ರೆ ಒಳ್ಳೆಯ ಇಳುವರಿ ಬರಬೇಕು, ಉತ್ತಮ ಫಸಲು ಸಿಗಬೇಕು ಅನ್ನತಕ್ಕಂಥದ್ದು ಉದ್ದೇಶ ಇರ್ತದೆ. ಅದಕ್ಕೆ ಮುಖ್ಯವಾಗಿ ಮಣ್ಣು ನೀರು ಬಹಳ ಮುಖ್ಯ. ಈ ನಿಟ್ಟಿನೊಳಗಡೆ ನೀವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಕ್ಕೆ, ಅದನ್ನ ಹೆಚ್ಚಳ ಮಾಡ್ಕೊಳ್ಳಕ್ಕೆ ಏನೇನ್ ಮಾಡ್ತಾ ಇದ್ದೀವಿ? ಮೂಲತವಾಗಿ ಒಂದು ನಾವು ಮಣ್ಣಿನ ಸವಕಳಿಯನ್ನ ಫಸ್ಟ್ ತಡೆಗಟ್ಟಬೇಕು ಸರ್. ಅಂದ್ರೆ ಮಳೆ ನೀರಿಂದ ಏನ್ ಬರ್ತಾ ಇದೆ, ಯಾಕಂದ್ರೆ ಎಲ್ಲಾ ಸಮತಟ್ಟವಾಗಿರ್ತಕ್ಕಂಥ ಪ್ರದೇಶ ಇರೋದಿಲ್ಲ, ಹೊಲ ಅಂತಕ್ಕಂಥದ್ದು ಏರಿಳಿತಗಳನ್ನು ನಾವು ಕಾಣ್ತಾ ಇರ್ತೀವಿ. ಅಂದ್ರೆ ಪಕ್ಕದಲ್ಲೇ ಇರ್ತಕ್ಕಂಥ ನೀರು ಕೂಡ ಬರೋದಾಗಿರಬಹುದು. ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ಪ್ರಪ್ರಥಮವಾಗಿ ಅದು ಯಾವ ಭಾಗದಲ್ಲಿ ತಗ್ಗಿದೆ ಅಂತಕ್ಕಂಥದ್ದು ಸಮತಟ್ಟವಾಗಿರ್ತಕ್ಕಂಥ ಕ್ಷೇತ್ರವನ್ನ ನಾವು ಮೊದಲು ರಚನೆ ಮಾಡೋದ್ರ ಜೊತೆಗೆ ಮಣ್ಣಿನ ಸವಕಳಿ ಆಗೋದನ್ನ ತಡೆಗಟ್ಟರ ಜೊತೆಗೆ ಆ ನೀರನ್ನ ನಾನು ಹೇಳಿದಾಗೆ ಇಂಗುವಂತ ಪ್ರಕ್ರಿಯೆ ಮೊದಲು ಪ್ರಪ್ರಥಮವಾಗಿ ಮಾಡಬೇಕು. ಓಡೋಗ ನೀರನ್ನ ನಡೆದೋಗಂಗೆ, ನಡೆದೋಗ ನೀರನ್ನ ತಡೆದೋಗಂಗೆ, ತಡೆದೋಗ ನೀರನ್ನ ಹಿಂಗೋಗಂಗೆ ಅಂತಕ್ಕಂಥ ಪ್ರಕ್ರಿಯೆ ಏನಿದೆಯಲ್ಲ ಸರ್, ಇದು ಬಹಳ ವಂಡರ್ಫುಲ್ ಮೆಕಾನಿಸಮ್ ನಡೀತಾ ಇದೆ ನಮ್ಮ ಪರಿಸರದಲ್ಲಿ. ಆದ್ರೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಇನ್ನೂ ಪರಿಕಲ್ಪನೆ ಬೇಕಾಗಿದೆ. ಯಾಕಂದ್ರೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಹಣವನ್ನ ಖರ್ಚು ಮಾಡ್ಬಿಟ್ಟು ಅದಕ್ಕೆ ಫೆನ್ಸಿಂಗ್ ಅಂತ ಮಾಡ್ಬಿಟ್ಟು ನೀರನ್ನ ಹೊರಗೆ ದಬ್ತಾ ಇದ್ದಾರೆ. ಆದ್ರೆ ನೀರನ್ನ ಹೊರಗೆ ದಬ್ಬೋದ್ರ ಜೊತೆಗೆ ಇದನ್ನ ನಮ್ಮ ನಮ್ಮ ನಮ್ಮ ಹೊಲದಲ್ಲೇ ಇದನ್ನ ನೀರನ್ನ ಶೇಖರಣೆ ಮಾಡಿದನ್ನ ಫಲವತ್ತತೆ ಅಂದ್ರೆ ಅಲ್ಲಿರ್ತಕ್ಕಂತಹ ಜೈವಿಕ ಅಂಶಗಳಿಗೆ ತಂಪನ್ನ ಕೊಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ನಮ್ಮ ರೈತನ ಮಿತ್ರ ಆಗಿರ್ತಕ್ಕಂತ ಎರೆಹುಳಗಳಿಗೆ ಬಹಳ ಸಡಿಲವಾಗಿರ್ತಕ್ಕಂತಹ ಭೂಮಿ ಬೇಕು. ಆ ಸಡಿಲವಾಗಿರ್ತಕ್ಕಂಥ ಭೂಮಿ ಬೇಕಂದ್ರೆ ನಮಗೆ ನೀರನ್ನ ತಡೆ ಇಡುವಂತಹ ಶಕ್ತಿ ಬೇಕು. ಆ ನೀರನ್ನ ಯಾವಾಗ ನಾವು ತಡೆ ಹಿಡಿತೀವೋ ಅಲ್ಲಿ ಸುಲಭವಾಗಿ ಸಡಿಲವಾಗಿರ್ತಕ್ಕಂಥ ಮಣ್ಣು ಬರ್ತತಿ. ಆ ಸಡಿಲವಾಗಿರ್ತಕ್ಕಂಥ ಮಣ್ಣು ಇದೆ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಅಲ್ಲಿ ಎರೆಹುಳು ಉತ್ಪಾದನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಎರೆಹುಳು ಉತ್ಪಾದನೆ ಆಗೋದ್ರ ಜೊತೆಗೆ ಅಲ್ಲಿ ಒಂದು ಫಲವತ್ತತೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಒಂದು ಎರೆಹುಳು ಒಂದು ದಿನಕ್ಕೆ 1 ಕೆಜಿ ಇರತಕ್ಕಂಥ ಎರೆಹುಳು 1 ಟನ್ನಷ್ಟು ನಮಗೆ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಶಕ್ತಿ ಆ ಎರೆಹುಳು ಇರೋದ್ರಿಂದ ಆ ಎರೆಹುಳು ಹರಿದಾಡ್ಬೇಕು ನಮ್ಮ ಹೊಲದಲ್ಲಿ ಹರಿದಾಡ್ಬೇಕಂದ್ರೆ ಮೊದಲು ನಾವು ಮಣ್ಣನ್ನ ಸಡಿಲಿಕೆಯನ್ನು ಮಾಡ್ಬೇಕಾಗ್ತದೆ ಸರ್. ಸಮಯಕ್ಕೆ ಸಮಯಕ್ಕೆ ತಕ್ಕಂತೆ ಸಡಿಲಿಕೆಯನ್ನು ಮಾಡ್ಬೇಕಾಗ್ತದೆ. ಇದರ ಜೊತೆಗೆ ನಮ್ಮ ಪರಿಸರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ವಾಟರ್ ಪಾಂಡ್ ಎಕೋ ಸಿಸ್ಟಮ್ ಮಾಡೋದ್ರ ಜೊತೆಗೆ ಎಕಾಲಜಿಕಲ್ ಬ್ಯಾಲೆನ್ಸ್ ಅನ್ನ ನಾವು ಸಂಪೂರ್ಣವಾಗಿ ಮಾಡಲೇಬೇಕಾಗ್ತದೆ ಸರ್, ಫಲವತ್ತತೆಯನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ. ಜೊತೆಗೆ ಗೊಬ್ಬರಗಳ ಬಳಕೆ ಏನೇನ್ ಮಾಡ್ತೀರಿ ನೀವು? ಗೊಬ್ಬರ ಬಳಕೆ ನಾನು ಹೇಳಿದಾಗೆ ಹೊಲದ ಸುತ್ತಮುತ್ತಲಿರ್ತಕ್ಕಂತಹದಲ್ಲಿ ಗ್ಲಿಸರಿಡಾ ಅಂತಕ್ಕಂಥ ಒಂದು ಸಸ್ಯ ಇದೆ ಸರ್. ಆ ಗ್ಲಿಸರಿಡಾ ಅಂತಕ್ಕಂಥ ಒಂದು ಸಸ್ಯ ಅದು ನೈಟ್ರೋಜನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತತಿ. ಅದರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಕೂಡ ಸಹಕಾರ ಮಾಡ್ತತಿ. ಅದು ನಮ್ಮ ಇನ್ನೊಂದು ಏನ್ ಮೇಜರ್ ಆಗಿ ಏನ್ ಕೆಲಸ ಮಾಡುತ್ತಂದ್ರೆ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಸಿಂಪಡಣೆಗಳಾಗಿರ್ಬೋದು ಅದನ್ನ ಪಕ್ಕದ ಹೊಲದವ್ರು ಯಾರಾದ್ರೂ ನಮಗೆ ಬೈ ಚಾನ್ಸ್ ಕಣ್ತಪ್ಪಿ ಮಾಡ್ತಾ ಇದ್ರೆ ಅದರಿಂದ ನಮ್ಮ ಹೊಲಕ್ಕೆ ಬರದೇ ಇರತಕ್ಕಂತಹ ಪ್ರೊಡಕ್ಷನ್ ಶಕ್ತಿಯ ಅದನ್ನ ಪ್ರೊಡಕ್ಷನ್ ಮಾಡಂತ ಕೆಲಸವನ್ನು ಕೂಡ ಮಾಡುತ್ತೆ. ಬಿದ್ದಿರ್ತಕ್ಕಂತಹ ಸತ್ತಿರ್ತಕ್ಕಂಥ ಎಲೆಗಳಾಗಿದ್ರಾಗಿರ್ಬೋದು ಅವು ಇರ್ತಕ್ಕಂತಹ ವೇಸ್ಟ್ ಆಗಿ ಬಿದ್ದಿರತಕ್ಕಂಥ ಫೆನ್ಸಿಂಗ್ ಮಾಡ್ತಕ್ಕಂಥ ಸಮಯ ವೇಸ್ಟ್ ಆಗಿ ಬಿದ್ದಿರ್ತಕ್ಕಂಥ ಅದನ್ನ ನಾವು ರೋಟೋವೇಟರ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಬಹುದು. ಈಗ ಲೆಗಮಿನಿಯಸ್ ಪ್ಲಾಂಟ್ಸ್ ಅಂತ ಕರಿತೀವಿ ನಾವು, ಯಾವುದು ಶೇಂಗಾ ಆಗಿರ್ಬೋದು, ದ್ವಿದಳ ಧಾನ್ಯಗಳನ್ನ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಅದನ್ನ ನಾವು ಮಾಡ್ತಾ ಹೋಗ್ತೀವಲ್ಲ, ಆಗ ಆ ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪರ್ಯಾಯವಾಗಿರ್ತಕ್ಕಂಥ ಗಿಡಗಳನ್ನು ನಾವು ಬೆಳೆಸಲೇಬೇಕಾಗ್ತದೆ ಸರ್. ರೈತರ ಮಣ್ಣಿನ ಫಲವತ್ತೆ ಅಂದ್ರೆ ರಾಸಾಯನಿಕ ಸ್ವಾಭಾವಿಕವಾಗಿ ಜೈವಿಕ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ಕೊಂಡು ಈ ರೀತಿಯಾಗಿರ್ತಕ್ಕಂಥದ್ದು. ಇದು ಒಂದು ಗ್ಲಿಸರಿಡಾ ಅಂತಕ್ಕಂಥ ಒಂದು ಸಸ್ಯ, ಬಹಳ ರೈತನಿಗೆ ಬಹಳ ವರದಾನ ಅಂತ ಕರಿಬಹುದು ಸರ್ ಇವತ್ತಿನ ದಿನದಲ್ಲಿ. ಹಾಗಾಗಿನೇ ರೈತರು ಕೆಲವೊಮ್ಮೆ ಮುಂಗಾರು ಪೂರ್ವ ದ್ವಿದಳ ಧಾನ್ಯಗಳನ್ನೇ ಬೆಳೀತಾರೆ. ದ್ವಿದಳ ಧಾನ್ಯಗಳನ್ನೇ ಬೆಳೀತಾರೆ ಸರ್ ಪೂರಕವಾಗಿ. ಆಮೇಲೆ ಹಿಂಗಾರಿನಲ್ಲೂ ಸಹಿತ ಶೇಂಗಾ ಈ ತರದೆಲ್ಲ ಹಾಕೊಳ್ಳೋದು? ಹೌದೌದು, ಹಿಂಗಾರಿ ಹೇಳ್ಬೇಕಂದ್ರೆ ಹಿಂಗಾರಿನಲ್ಲೇ ಶೇಂಗಾ ಮತ್ತು ಹಲಸಂದಿ ಮತ್ತೆ ಆಗಿರ್ತಕ್ಕಂತಹ ಕರೆ ಕಡ್ಲೆಕಾಯಿ ಅಂತ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಬೆಳೆಗಳನ್ನ ಅಂದ್ರೆ ದ್ವಿದಳ ಧಾನ್ಯಗಳ ಸಸ್ಯಗಳನ್ನ ನಾವು ಬಹಳ ಮೊರೆ ಹೋಗ್ತಾ ಹೋಗ್ತೀವಿ. ಅಲ್ಲಿ ಅದು ಚಳಿ ಕೂಡ ಬಂದ ಹೋಗುತ್ತೆ, ನೀರು ಬರ್ಬೇಕಂತ ಏನು ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಮಣ್ಣು ಬೇರಿನಲ್ಲಿ ಇರ್ತಕ್ಕಂಥ ಗಂಟು ಅದೇನಿರುತ್ತೆ, ಅದು ಗಂಟಿನಿಂದ ನೈಟ್ರೋಜನ್ ಸಾರಜನಕ ಮಣ್ಣಿನಲ್ಲಿ ಬಿಡುಗಡೆ ಮಾಡೋದ್ರ ಮುಖಾಂತರ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚು ಮಾಡ್ಲಿಕ್ಕೆ ಸಹಕಾರ ಆಗ್ತದೆ. ಈಗ ಹೇಳಿ, ನೀವು ಸಾಮಾನ್ಯವಾಗಿ ಈಗ ಬೆಳೆಯುವಂತ ಬೆಳೆಗಳಲ್ಲಿ ಶೇಂಗಾವನ್ನು ಸಹಿತ ಬೆಳೀತಾ ಅಂತ ಹೇಳಿದ್ರಿ. ಈ ಶೇಂಗಾದಲ್ಲಿ ಮುಖ್ಯವಾಗಿ ನಿಮ್ಮ ಭಾಗದಲ್ಲಿ ಏನೇನು ಸಮಸ್ಯೆಗಳಿದಾವೆ, ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಿಕೊಂಡು ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ? ನಮ್ಮ ಭಾಗದಲ್ಲಿ ಇವತ್ತಿನ ಶೇಂಗಾ ಇಳುವರಿ ಪ್ರಮಾಣ ಜಾಸ್ತಿ ಇದೆ ಸರ್. ಮೂಲತವಾಗಿ ಅದಕ್ಕೂ ಸಹ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಎದುರಿಸ್ತಿರ್ತೀವಿ ನಾವು. ಒಂದು ಚುಕ್ಕೆ ರೋಗ ಅಂತ ಬರುತ್ತೆ, ಅಲ್ಲಿರ್ತಕ್ಕಂಥ ಎಲೆ ಉದುರುವಿಕೆ ಅಂತ ಬರುತ್ತೆ, ವಿಲ್ಟಿಂಗ್ ಆಫ್ ಲೀವ್ಸ್ ಅಂತ ಎಲೆ ಉದುರಂತಹ ರೋಗನ ಸಹ ನಾವು ನೋಡ್ತೀವಿ. ಅಲ್ಲಿರ್ತಕ್ಕಂತಹ ಅಲ್ಲಿ ಆ ಬೇರಿನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ರನ್ನ ಕಾಯಿಗಳು ಇಳುವರಿ ಆಗುವಂತಹ ಸಂದರ್ಭದಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಸಹ ನಾವು ಎದುರಿಸ್ತೀವಿ. ಇದನ್ನ ತಡೆ ಹಿಡಲಿಕ್ಕೆ ನಮ್ಮ ಅದೇ ನಮ್ಮ ಜೈವಿಕ ತಂತ್ರಜ್ಞಾನನೇ ಇದಕ್ಕೆ ಮೂಲತವಾಗಿರ್ತಕ್ಕಂಥ ತಡೆ ಹಿಡಲಿಕ್ಕೆ ಬಹಳ ಒಂದು ತಂತ್ರ ಅಂತ ನಾವು ಹೇಳ್ಬೋದು. ಶೇಂಗಾದ ಇಳುವರಿ ಹೆಚ್ಚಿದ್ದಷ್ಟು ಬೆಲೆ ಚೆನ್ನಾಗಿ ಸಿಗ್ತದೆ ಅಂತಕ್ಕಂಥದ್ದು ಅಂದ್ರೆ ಪರ್ಸೆಂಟೇಜ್ ಆಫ್ ವ್ಯಾಲ್ಯೂ ಅಂದ್ರೆ ಕಾಳಿನಲ್ಲಿರ್ತಕ್ಕಂಥ ಎಣ್ಣೆಯ ಪ್ರಮಾಣ ಹೆಚ್ಚಾದಷ್ಟು ಅದರಲ್ಲಿರ್ತಕ್ಕಂಥ ಬೆಲೆ ಬೆಂಬಲ ಬೆಲೆ ಜಾಸ್ತಿ ದೊರಕುತ್ತೆ ಸರ್. ಈ ತಳಿಗಳ ಆಯ್ಕೆಯಲ್ಲಿ ಏನಾದರೂ ಜಾಣತನ ಮಾಡಬೇಕಾ? ಹೇಗೆ? ಹೌದು ಸರ್, ತಳಿಗಳ ಆಯ್ಕೆಯಲ್ಲಿ ಕೂಡ ಜಾಣತನ ಮಾಡಲೇಬೇಕಾಗ್ತೈತಿ. ಯಾಕಂದ್ರೆ ಆಯ್ಕೆ ಮಾಡುವಂತಹ ಬೀಜ ಕೂಡ ಬಹಳ ಇಂಪಾರ್ಟೆಂಟ್. ನಾವು ಇವತ್ತಿನ ದಿನದಲ್ಲಿ ನಾವು ಯಾವ ತರಹದ ಬೀಜವನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ ಉಳುಮೆ ಮಾಡಬೇಕಾದ್ರೆ, ಆ ಬೀಜದಿಂದ ಎಷ್ಟು ಪ್ರಮಾಣದಷ್ಟು ಎಣ್ಣೆಯನ್ನ ತೆಗಿಬಹುದು, ಎಣ್ಣೆ ಕಾಳುಗಳಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ನಾನು ಇದನ್ನ ಇಳುವರಿಯನ್ನ ತೆಗಿಬಹುದು ಅಂತಕ್ಕಂಥದ್ದನ್ನ ಆಲ್ರೆಡಿ ಅದರಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದನ್ನೊಂದು ಸ್ವಲ್ಪ ನಾವು ಗಮನಿಸಿ ಅದು ರೈತರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಕಾಳನ್ನ ನೋಡಿದ ತಕ್ಷಣ ಇದರಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಎಣ್ಣೆ ಉತ್ಪತ್ತಿ ಆಗುತ್ತೆ. ಯಾಕಂದ್ರೆ ಇವತ್ತಿನಲ್ಲಿ ನಮಗೆ ಎಣ್ಣೆ ಇರೋದ್ರಿಂದನೇ ಅದಕ್ಕೆ ಬೆಂಬಲ ಬೆಲೆ ಜಾಸ್ತಿ ಸಿಗುತ್ತೆ. ಹಾಗಾಗಿ ಆ ರೀತಿ ಇರ್ತಕ್ಕಂಥ ಆಯ್ಕೆ, ಬಿತ್ತನೆಯ ಬೀಜದ ಆಯ್ಕೆ ಬಹಳ ಮುಖ್ಯ ಆಗ್ತದೆ ಸರ್, ಮುಖ್ಯ ಪಾತ್ರವನ್ನು ವಹಿಸುತ್ತೆ. ವ್ಯವಸಾಯ ಮನೆ ಮಂದೆಯಲ್ಲೇ ಸಹಾಯ ಅಂತೇಳಿ ಒಂದು ನಾಣ್ಣುಡಿ ನಮ್ಮ ಜನರಲ್ಲಿ ಬಹಳಷ್ಟು ಇದೆ. ಅಂದ್ರೆ ತುಂಬಾ ಹೈರಾಣ ಆಗ್ತೇವೆ, ಹೆಚ್ಚು ಲಾಭ ಪಡ್ಕೊಳ್ಳಲ್ಲ ಅನ್ನುವಂತ ಒಂದು ಮಾತು ಸತೆ ಕೇಳ್ಬಾರ. ಹೌದೌದೌದು. ಸೊ ನೀವು ಇದನ್ನ ಹೇಗೆ ನಿಭಾಯಿಸ್ಕೊಳ್ತೀರಿ, ಈ ಮಾತು ಒಪ್ಕೊಳ್ತೀರಾ, ಅಥವಾ ಅದಕ್ಕಿಂತ ಭಿನ್ನವಾಗಿ ನಾವು ಲಾಭದಾಯಕವಾಗಿ ಕೃಷಿಯನ್ನ ಬೆಳೆಯಬಹುದು, ಕೃಷಿಯನ್ನ ನಿರ್ವಹಿಸ್ಕೊಂಡು ಹೋಗ್ಬೋದು ಅಂತ ಅನ್ಸೋದಕ್ಕೆ? ಸರ್, ಇದನ್ನ ಒಪ್ಪಿಗೆ ಅನ್ನೋದ್ರ ಜೊತೆಗೆ ಇದನ್ನ ಕರ್ಕೊಂಡು ಹೋಗ್ಬೇಕು ಜೊತೆಗೆ. ಆಕ್ಚುಲಿ ಯಾಕಂದ್ರೆ ಬೇಸಾಯ ಅಂತಕ್ಕಂಥದ್ದು ಏನಿದೆಯಲ್ಲ ಇದ್ರ ಜೊತೆಗೆ, ಆದ್ರೆ ನಾವು ಪರಿಸರದೊಂದಿಗೆ ಜೊತೆಗೂಡಿ ಹೋದಾಗ ಮಾತ್ರ ಅದರಿಂದ ನಾವೇನಾದ್ರೂ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳು ಹಾಗೆ ಆಗ್ತವೆ. ರೈತರಿಗೆ ಕೆಲವೊಂದು ಬಾರಿ ಅದ್ರಿಗೆ ಬೆಳೆದಿರತಕ್ಕಂಥ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗದೆ ಇರತಕ್ಕಂಥ ಸಂದರ್ಭಗಳು ಕೂಡ ಉಂಟು. ಯಾಕೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ದೊರಕಲ್ಲ ಅಂದ್ರೆ, ಎಲ್ಲಾ ರೈತರು ಒಂದೇ ತರಹ ಆಗಿರ್ತಕ್ಕಂಥ ಬೆಳೆಯನ್ನ ಬೆಳೀತಾ ಇರ್ತಾರೆ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಬೆಲೆ ಕೂಡ ಕಡಿಮೆ ಆಗೋದನ್ನ ನಾವು ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇವತ್ತಿನ ದಿನಗಳಲ್ಲಿ ಪರ್ಯಾಯವಾಗಿರ್ತಕ್ಕಂಥ ತಂತ್ರಜ್ಞಾನಗಳಿದಾವೆ. ಆ ತಂತ್ರಜ್ಞಾನಗಳನ್ನ ಬಳಕೆ ಮಾಡೋದ್ರ ಜೊತೆಗೆ ನಾವು ಇವತ್ತು ಕೃಷಿಯನ್ನ ಸುಲಭವಾಗಿ ತಗೊಂಡು ಹೋಗ್ಬೋದು ಸರ್, ಎಂದು ಯಾವುದೇ ರೀತಿ ಆಗಿರ್ತಕ್ಕಂಥ ತೊಂದರೆ ಇಲ್ಲ. ಆದ್ರೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಅದನ್ನ ನಾವು ಯಾವ ರೀತಿ ಮಾಡಿದ್ರೆ ನನಗೆ ಉಪಯೋಗ ಆಗುತ್ತೆ ಅಂದ್ರೆ, ಅದನ್ನ ನನ್ನ ಬೆಳೆ ಬೆಳಿಲಿಕ್ಕೆ ಯಾವ ತರಹ ಆಗಿರ್ತಕ್ಕಂಥ ಉಪಕರಣಗಳನ್ನ ಬಳಕೆ ಮಾಡೋದ್ರಾಗಿರ್ಬೋದು. ಸಣ್ಣ ಸಣ್ಣ ಉಪಕರಣಗಳು ಇರ್ತವೆ, ಅವುಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸಗಳು ನಡೀತಾ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಉಪಕರಣಗಳನ್ನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಬೇಕಾಗ್ತಿತ್ತು. ರೈತ ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ಸಭೆಗಳಿಗೆ ಅದು ಹೋಗಿ ತಿಳ್ಕೊಳ್ಳೋದ್ರ ಜೊತೆಗಾಗಿ, ಅಥವಾ ಉನ್ನತ ರೂಪ ಹಂತದಲ್ಲಿ ಬೆಳೆದಿರ್ತಕ್ಕಂಥ ರೈತನ ಸಂದರ್ಶನ ಮಾಡೋದ್ರ ಜೊತೆಗಾಗಿದ್ರಾಗಿರ್ಬೋದು, ಈ ಕೃಷಿ ಮೇಳ ಅಂತಕ್ಕಂಥ ನಡೀತಾ ಇರ್ತದೆ, ಆ ಕೇಂದ್ರಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ ಆಗಿರ್ಬೋದು, ಅಲ್ಲಿ ಕೃಷಿ ಮೇಳಗಳಿಗೆ ಭೇಟಿ ಮಾಡೋದ್ರ ಮುಖಾಂತರ ಅದ್ರಾಗಿರ್ಬೋದು, ಈ ರೀತಿಯಲ್ಲಿ ನಮ್ಮ ರೈತರಿಗೆ ಇವತ್ತಿನ ದಿನದಲ್ಲಿ ಒಬ್ಬ ರೈತ ಎಷ್ಟು ಮ್ಯಾಕ್ಸಿಮಮ್ ಮಾಡಬಹುದು ಅಷ್ಟು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕೆಲಸವನ್ನ ಎರಡು ರೈತ ಮಾಡುವಷ್ಟು ಕೆಲಸವನ್ನ ತಂತ್ರಜ್ಞಾನದ ಮುಖಾಂತರ ಇವತ್ತು ಉಪಕರಣಗಳು ಮಾಡ್ತಾ ಸಹಾಯದಿಂದ ಮಾಡಬಹುದು ಸರ್. ಹಾಗಾಗಿ ಅವನಿಗೆ ಮಾಹಿತಿ ತುಂಬಾ ಅಗತ್ಯ ಐತಿ ಇವತ್ತಿನ ದಿನದಲ್ಲಿ. ಯಾರಿಗೆ ಮಾಹಿತಿಯ ಕೊರತೆ ಇದೆ ಅವರಿಗೆ ಕಷ್ಟ ಆಗ್ತೈತಿ, ಬೇಸಾಯ ನೀ ಸಹಾಯ ಅನ್ನಂಗೆ ಕಷ್ಟ ಆಗ್ತಾ ಇದೆ. ಯಾರಿಗೆ ಮಾಹಿತಿ ಅದು ಉಪಕರಣಗಳ ಮಾಹಿತಿಯ ಕೊರತೆ ಇದೆ ಅವ್ರಿಗೆ ಮಾತ್ರ ತೊಂದರೆ ಆಗ್ತದೆ, ಮಾಹಿತಿ ಇದ್ದವ್ರಿಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ. ನೀವೊಬ್ಬ ರೈತರಾಗಿ ಸರ್ಕಾರದ ಯಾವ ಯಾವ ಯೋಜನೆಗಳ ಫಲಾನುಭವಿಗಳಾಗಿದ್ದೀರಿ, ನಿಮ್ಗೆ ಯಾವ ರೀತಿ ಅದು ಉಪಯೋಗವಾಗ್ತಾ ಇದೆ ಅಂತ? ಸರ್ಕಾರಗಳು ಅನೇಕ ರೀತಿಯಾಗಿರ್ತಕ್ಕಂತಹ ಯೋಜನೆಗಳನ್ನ ತಂದಿದೆ ಸರ್. ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಹನಿ ನೀರಾವರಿಯ ಬೇಸಾಯನ ತಗೊಂಬರ್ತಾ ಇದೆ, ತುಂತುರು ಹನಿ ನೀರಾವರಿ ಬೇಸಾಯನ ತಗೊಂಬರ್ತಾ ಇದೆ, ಅದ್ರ ಜೊತೆಗೆ ಸ್ಪ್ರಿಂಕ್ಲರ್ ಅಂತ ಕರಿತೀವಿ ನಾವು, ಆ ರೀತಿಯಾಗಿರ್ತಕ್ಕಂಥ ಬೇಸಾಯವನ್ನ ತಗೊಂಬರ್ತಾ ಇದೆ. ಇಂಗು ಗುಂಡಿಗಳನ್ನ ಮಾಡೋದ್ರ ಮುಖಾಂತರ ರೈತನ ಉತ್ಪನ್ನಗಳನ್ನ ಹೆಚ್ಚು ಮಾಡ್ಲಿಕ್ಕೆ, ಮಣ್ಣಿನ ಫಲವತ್ತನ್ನು ಹೆಚ್ಚು ಮಾಡ್ಲಿಕ್ಕೆ ಯೋಜನೆಗಳನ್ನ ತಗೊಂಬಂದ ಇದೆ. ಆ ರೀತಿಯಾಗಿರ್ತಕ್ಕ ಒಟ್ಟು ಅನೇಕ ಸರ್ಕಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳಿದಾವೆ. ಅದನ್ನ ರೈತ ತನಗೆ ಅವಶ್ಯಕತೆ ಯಾವ ರೀತಿಯಾಗಿರ್ತಕ್ಕಂಥ ತನ್ನ ಭೂಮಿಗೆ ತನ್ನ ಕ್ಷೇತ್ರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಶ್ಯಕತೆ ಇದೆ, ಅವಶ್ಯಕತೆ ಅನುಗುಣವಾಗಿ ಅದನ್ನ ಬಳಕೆ ಮಾಡಿಕೊಳ್ಬಹುದು ಸರ್. ನೀವೇನ್ ಮಾಡ್ತಿದ್ರಿ, ನೀವು ಯಾವ ಯಾವ ಯೋಜನೆ? ನಾವು ಯೋಜನೆ ನಾವು ಇಲ್ಲಿ ಮೂಲತವಾಗಿ ಇಂಗು ಗುಂಡಿಯನ್ನು ನಾವು ಇಲ್ಲಿ ನಾವು ಫಲವತ್ತತೆಯನ್ನು ತೆಗೆದುಕೊಂಡಿದ್ದೀವಿ ಸರ್. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ನೀರನ್ನ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಲಿಕ್ಕೆ ನಮ್ಗೆ ಇಂಗು ಗುಂಡಿಯ ಅವಶ್ಯಕತೆ ಇತ್ತು. ಇಂಗು ಗುಂಡಿಯಾಗಿರ್ತಕ್ಕಂಥ ಸರ್ಕಾರ ಅದಕ್ಕೆ ಅನುದಾನವನ್ನು ಕೊಟ್ಟಿದೆ ಸರ್. ಪ್ರಮಾಣದ ಎಷ್ಟಿಷ್ಟು ಅಂತ ಇರತಕ್ಕಂಥ ಪ್ರಮಾಣ ಇದೆ, ಆ ಪ್ರಮಾಣ ನಿಗದಿತವಾಗಿ ಅಂದ್ರೆ ಕಾಲಾನುಕ್ರಮದಲ್ಲಿ ಅದಕ್ಕೆ ಸಿಂತಿಂತ ಅಂತಹ ಪ್ರಮಾಣ ಇದೆ, ಆ ಪ್ರಮಾಣಕ್ಕೆ ಅನುಗುಣವಾಗಿ ಸರ್ಕಾರದಿಂದ ಅನುದಾನವನ್ನು ಪಡಿತಾ ಇದೆ ಸರ್. ಕೃಷಿ ಬಗ್ಗೆ ಹೊಸ ತಲೆಮಾರಿನ ಯುವಕರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಸಾಮಾನ್ಯ ಮಾತಾಗ್ಬಿಟ್ಟಿದೆ. ಅದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸಿರ್ಬೋದು. ಹೌದೌದು. ನಿಮ್ ಗ್ರಾಮ ನಿಮ್ಮ ಭಾಗದೊಳಗಡೆಗೆ ಹೇಗಿದೆ ಸರ್? ಅದನ್ನ ಈ ವಿಚಾರ ಹೇಳ್ಬೇಕಂದ್ರೆ ನಮ್ಮ ಗ್ರಾಮ ನಾವು ಹೆಮ್ಮೆಯಿಂದ ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಪುಟ್ಟ ಗ್ರಾಮ ಆದ್ರೂ ಕೂಡ ನಮ್ಮ ಊರಿನ ವ್ಯಾಪ್ತಿಯಲ್ಲಿ ಬಹಳ ಕಡಿಮೆ ಪ್ರಮಾಣದ ವಿಸ್ತೀರ್ಣ ಇದ್ರು ಕೂಡ, ಅಂದ್ರೆ ಹೊಲದ ವಿಸ್ತೀರ್ಣ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊಲದ ವಿಸ್ತೀರ್ಣ ಕಡಿಮೆ ಇದ್ರು ಕೂಡ ನಮ್ಮ ಗ್ರಾಮದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಯುವ ಪೀಳಿಗೆ ಹುಡುಗರು ತೋಟಗಾರಿಕೆ ಅನೇಕ ರೀತಿಯಾಗಿರ್ತಕ್ಕಂಥ ತೋಟಗಾರಿಕೆ ಬೆಳೆಯನ್ನು ಬೆಳೆಯೋದ್ರ ಮುಖಾಂತರ ಇವತ್ತು ನಮ್ಮ ಗ್ರಾಮಕ್ಕೆ ಹೆಸರನ್ನ ತಗೊಂಬಂದಿದ್ದಾರೆ, ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಹೆಸರನ್ನ ತಗೊಂಬಂದಿದ್ದಾರೆ ಉತ್ಪನ್ನಗಳ ಮುಖಾಂತರ ತೋಟಗಾರಿಕೆ ಬೆಳೆಯನ್ನು ಬೆಳೆಯೋದ್ರ ಮುಖಾಂತರ. ನಮ್ಮ ನಮ್ಮ ಗ್ರಾಮದಲ್ಲಿ ಅನೇಕ ರೀತಿಯಾಗಿರುವಂತಹ ಯುವ ಪೀಳಿಗೆ ಹುಡುಗರು ಇದಕ್ಕೆ ಮನ ಪರಿವರ್ತನೆಯಾಗಿ ಇದನ್ನ ಕೃಷಿಗೆ ತೊಡಗಿಸಿಕೊಂಡಿದ್ದಾರೆ ಸರ್ ಚಟುವಟಿಕೆಯಲ್ಲಿ. ನೀವು ತೋಟಗಾರಿಕೆ ಬೆಳೆಗಳಲ್ಲಿ ದಾಳಿಂಬೆಯನ್ನು ಬೆಳೀತಾ ಇದ್ದೀರಿ ಅಂತ ಹೇಳ್ತೀರಿ. ದಾಳಿಂಬೆ ಬೆಳಲಿಕ್ಕೆ ಶುರು ಮಾಡಿದಾಗ್ಲಿಂದ ನಿಮ್ಮ ಅಂದ್ರೆ ಲಾಭದ ನಿರೀಕ್ಷೆ ಅದು ಹಾಗೆ ಪಡ್ಕೊಳ್ತಾ ಇದೀರಾ ಅಥವಾ ಯಾವಾಗಾದ್ರೂ ಏನಾದ್ರೂ ಏರುಪೇರು ಆಗಿದೆಯಾ? ಏರುಪೇರುಗಳು ಆಗ್ತಾ ಇದಾವೆ ಸರ್, ಏರುಪೇರು ತುಂಬಾ ಏರುಪೇರುಗಳು. ನಮಗೆ ಏರುಪೇರು ಆಗದೆ ವಾತಾವರಣದಿಂದ. ಈಗ ಉದಾಹರಣೆಗೆ ಹಿಂದ್ಗಡೆ ಒಂದು ನಾಲ್ಕೈದು ದಿನಗಳ ಹಿಂದ್ಗಡೆ ಅನೇಕ ರೀತಿಯಾಗಿರ್ತಕ್ಕಂಥ ವಾತಾವರಣದಲ್ಲಿ ಬದಲಾವಣೆ ಕಂಡಿದ್ವಿ. ಅಂದ್ರೆ ಕೆಲವೊಂದು ಸಮಯದಲ್ಲಿ ಬಿಸಿಲು ಬೀಳುವಂತಹದ್ದನ್ನ ಕಂಡ್ವಿ, ಮೋಡ ಮುಚ್ಚಿಕೊಂಡಿರೋದನ್ನ ಕಂಡುಕೊಂಡಿದ್ವಿ, ಮತ್ತೆ ತುಂತುರು ಹನಿ ಬೀಳೋದನ್ನ ಕಂಡುಕೊಂಡಿದ್ವಿ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ದಾಳಿಂಬೆ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಬಿಸಿಲು ಇರಲೇಬೇಕು. ಆ ಬಿಸಿಲು ಇಲ್ಲ ಅಂದ್ರೆ ಅದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನಾವು ಖಂಡಿತವಾಗಿ ಎದುರಿಸ್ತೇವೆ ಸರ್. ಅದರಲ್ಲಿ ಈ ರೀತಿಯಾಗಿ ನಮಗೆ ಅಲ್ಲಿ ಸಮಸ್ಯೆಗಳು ಎದುರಾಗೋದು ಉಂಟು. ಆದ್ರೆ ಬೆಳೆದಿರ್ತಕ್ಕಂಥ ಬೆಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ನಾನು ಯಾವ ಮಾದರಿಯಲ್ಲಿ ಯಾವ ತರಹದ ನಾನು ಅದಕ್ಕೆ ಪಾಲನೆ ಪೋಷಣೆಯನ್ನು ಮಾಡಿಬಿಟ್ಟು ಇಳುವರಿಯನ್ನು ತೆಗೆದಿರ್ತೇನೆ ಅದಕ್ಕೆ ತಕ್ಕ ಹಾಗೆ ನಮಗೆ ಫಲ ನಮಗೆ ಮಾರ್ಕೆಟ್ ಅಲ್ಲಿ ಹಣ ದೊರಕುತ್ತೆ ಸರ್. ಒಳ್ಳೆಯದು ಗುರುಬಸರಾಜ್ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ

ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಸಾರಜ ಜನಕದ ಬೇಡಿಕೆ ಕಡಿಮೆಯಾಗುತ್ತಾದಣ್ಣ, ಇಳುವರಿ ಬರುತ್ತಾದಧಿಕ ನೀತಿಯಣ್ಣ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಕೃಷಿಯ ಕಷ್ಟ